വെള്ളിയ രാജാവാരോ ണി ബാരേ കുള്ളന റാണി ബാ ചിന്നത റാണി ബാരേ കുള്ളന റാണി ബാ ചലു ചല നിന്ന ചെലുവിന കണ്ണ സഞ്ചനു ബല്ലേ ബാ ನಾಡಿನಲ್ಲಿ ಕನ್ನಡ ನುಡಿಯ ಕೇಳುತ್ತಲಿ ಸೋತೆನು ನಾ ಚಿನ್ನ ಜೊತೆಯಲ್ಲೇ ನಡೆಯುವ ಜೊತೆಯಲ್ಲೇ ಬದುಕುವ ಎಂದಿಗೂ ಹೀಗೆ ನಗುತ್ತಿರುವ ಎಂದಿಗೂ ಹೀಗೆ ನಗುತ್ತಿರುವ ಬೆಳ್ಳಿಯ ರಾಜ ಬಾರೋ ಕುಳ್ಳರ ರಾಜ ಚಿನ್ನದ ರಾಣಿ ಬಾರೇ ಕುಳ್ಳನ ರಾಣಿ ಬಾ ಭಾರತ ದೇಶ ಬಲು ಚೆನ್ನ ಭಾರತದಲ್ಲೇ ನನ್ನ ಪ್ರಾಣ ಅಲ್ಲಿಗೆ ಹೋಗೋಣ ಮಾತಲಿ ಚತುರನು ಪುಟಾಣಿ ಕೊಳ್ಳನು ಎಲ್ಲಿರೆ ಅಲ್ಲೇ ಬಾಳುವೆನು ಎಲ್ಲಿರೆ ಅಲ್ಲೇ ಬಾಳುವೆನು ಚಿನ್ನದ ರಾಣಿ ಬಾರೆ ಕುಳ್ಳನ ರಾಣಿ ಬಾ ಬೆಳ್ಳಿಯ ರಾಜ ಚಂಚಲ ನಿನ್ನ ಚೆಲುವಿನ ಕಣ್ಣ ಸಂಚಲು ಬಲ್ಲೇ ಬಾ ಓ ವಾಚಿನಿ.